ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರೆದಿದ್ರೂ ಗೊಡ್ಡು ಸಂಪ್ರದಾಯಗಳಿಗೆ ಕಟ್ಟು ಬಿದ್ದು ನಿಜವಾದ ಆಧುನಿಕತೆಗೆ ಕೆಟ್ಟ ಸಂಪ್ರದಾಯದ ಪರದೆ ಎಳಿತಿದ್ದೀವೇನು ಅಂತ ಅನಿಸ್ತಾ ಇದೆ. ಈ ಸಂದರ್ಭದಲ್ಲಿ ನನಗೆ ಟಿ ಪಿ ಕೈಲಾಸಂರವರು ಹೇಳಿದ ಒಂದು ಹಾಸ್ಯ ನೆನಪಾಗ್ತಾ ಇದೆ. ಒಂದು ರೈಲು ಅದು ಅದರ ಹಳಿ ಮೇಲೆ ಹೋಗ್ತಾ ಇತ್ತಂತೆ. ಹೋಗುವಾಗ ಹಳಿ ಮೇಲೆ ಒಂದು ಎಮ್ಮೆ ಮಲ್ಕೊಂಡಿತ್ತಂತೆ. ಆಗ ರೈಲ್ನ ನಿಲ್ಲಿಸಿ ಇಳಿದು ಅದನ್ನು ಓಡಿಸಿ ಮತ್ತೆ ರೈಲ್ನ ಮುಂದುವರಿಸಿದ್ರಂತೆ. ಸ್ವಲ್ಪ ಮುಂದೆ ಹೋಗ್ತಿದ್ದಂತೆ ಮತ್ತೆ ಒಂದು ಎಮ್ಮೆ ಹಳಿ ಮೇಲೆ ಮಲ್ಕೊಂಡಿತ್ತಂತೆ. ಆಗ ಆ ಡ್ರೈವರ್ ಅವರ ಜೊತೆಗಿರೋರಿಗೆ ಹೇಳಿದ್ನಂತೆ, ಏನು ಸರ್ ಈ ಎಮ್ಮೆಗಳು ಇಷ್ಟೊಂದು ಕಾಟ ಕೊಡ್ತಿದ್ದಾವೆ ಅಂತ ಅಂದಂತೆ. ಆಗ ಅವನು ಹೇಳಿದ್ನಂತೆ, ಸರ್ ಅವು ಎಮ್ಮೆಗಳಲ್ಲ, ಅದೇ ಎಮ್ಮೆ ನಾವು ಬರೋದ್ರೊಳಗೆ ಮುಂದೆ ಬಂದು ಮತ್ತೆ ಮಲ್ಕೊಂಡಿದ್ದೆ ಅಂತ ಅಂದಂತೆ. ಅಂದರೆ ಈ ಥರ ಸ್ಲೋ ಆಗಿ ಬರೋದೆ ಅಂದರೆ ನಿಧಾನವೇ ಪ್ರಧಾನ ಅನ್ನೋದು ಆಧುನಿಕತೆನ, ಅಥವಾ ಈಗಿನ ಮಾಡ್ರನ್ ರೈಲ್ಗಳ ಥರ ಯಾವುದೇ ಪ್ರಾಣಿ ಮನುಷ್ಯ ಹಳಿ ಮೇಲೆ ಇದ್ದರೂ ಕಂಟ್ರೋಲ್ ಸಿಗದೆ ಗುದ್ಕೊಂಡು ಹೋಗುವಷ್ಟು ವೇಗವಾಗಿ ಹೋಗೋದ?

ಅದಕ್ಕೆ ತಕ್ಕಂತೆ ಬೆಳಗ್ಗೆ ಕಾಯಿಪಲ್ಲೆ, ರೊಟ್ಟಿ, ಇಲ್ಲ ಅಂದ್ರೆ ಮುದ್ದೆ, ಹಾಗೇನೆ ಸ್ವಲ್ಪ ಮಟ್ಟಿಗೆ ಮಾಂಸ. ಇದು ಯಾವ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಇದರ ಮುಂದಿನ ಭಾಗ 7:45 ಪ್ರಸಾರವಾಗುವುದು. ಇದು ಆಕಾಶವಾಣಿ. ಈಗ ಸಮಯ 7:34 ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.